ಇಂದು ಬದನ ಕುಂದರತನ ಮಂದ ಗಮನ ಮಧುರ ವಚನ ಗಗನ ಜಗನ ಸೊಗಸು ಲಲನವೇ ಇಂದು ಬದನ ಕುಂದರತನ ಮಂದ ಗಮನ ಮಧುರ ವಚನ ಗಗನ ಜಗನ ಸೊಗಸು ಲಲನವೇ ತೊಲಿ ಬಲಪೆ ಎಲಿಪೆ ಚಿಲಿಪಿ ಸಿಗ್ಗೇಲನೆ ಚಲಿಸಿಗುರು ತೊಡಿಗೆ ಬಗಲ ಮೊಗ್ಗೇಲನೆ ಐ ಲವ್ ಯು ಸೊಗಸುಲಲನವೇ